ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಕೃಷಿ ಸಂವಾದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗ್ಗಳ್ಳಿ ಹಾಗೂ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಎಂದಿನಂತೆ ನಮ್ಮ ಜೊತೆಗೆ ಭಾಗವಹಿಸಿ ತಮ್ಮ ಈ ವಾರದ ಪ್ರಶ್ನೆಗಳಿಗೆ ಅಥವಾ ಸಮಸ್ಯೆಗಳಿಗೆ ಫೀಲ್ಡ್ನೊಳಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾ ರಾಜು ತೆಗ್ಗಳಿ ಅವರು ಮತ್ತೆ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾ ಜಹೀರ್ ಅಹಮದ್ ಅವರು ನಮ್ಮ ಜೊತೆಗೆ ಫೋನ್ನೊಳಗೆ ಮಾತಾಡಿ ತಮ್ಮ ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಸಿದ್ಧವಾಗಿದ್ದಾರೆ. ತೆಗ್ಗಳಿಯವರೇ ಮತ್ತೆ ಜಹೀರ್ ಅಹಮದ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ನಾವು ಈ ವಾರ ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಸ್ವಲ್ಪ ಆಶಾದಾಯಕವಾದಂತಹ ಒಂದು ಬೆಳವಣಿಗೆಯನ್ನ ನಾವು ನೋಡಿವೆ ಅಂತ ಹೇಳಬಹುದು. ಕಳೆದ ಒಂದೆರಡು ದಿವಸಗಳಿಂದ ನಮ್ಮ ಭಾಗದಲ್ಲಿ ಒಳ್ಳೆ ಮಳೆಯಾಗಿರುವುದನ್ನ ನಾವು ನೋಡಿ ಸಂತೋಷ ಪಟ್ಟಿವಿ. ಯಾಕಪ್ಪ ಅಂತಂದ್ರೆ ಕಳೆದ ಸುಮಾರು 20-25 ದಿವಸಗಳಿಂದ ಮಳೆ ಇರಲಿಲ್ಲ, ಸಾಕಷ್ಟು ಸಮಸ್ಯೆ ನಮ್ಮ ರೈತರಿಗಾಗಿತ್ತು, ತೇವಾಂಶ ಆರಿ ಹೋಗಿತ್ತು. ಇಂಥ ಒಂದು ಸಂದರ್ಭದೊಳಗೆ ಈ ಮಳೆ ಬಂದು ಬೆಳೆಗಳಿಗೆ ಚೈತನ್ಯ ಬಂದದ ಅಂತ ಹೇಳ್ಬಹುದು. ತೆಗ್ಗಳಿಯವರೇ ಮತ್ತೆ ಜಹೀರ್ ಅವರೇ, ತಾವು ಕೂಡ ಫೀಲ್ಡ್ ಒಳಗ ಕ್ಷೇತ್ರದೊಳಗ ಅವಲೋಕನ ಮಾಡಿರಬಹುದು, ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ಈಗ ತಾವು ನೋಡ್ತಾ ಇದ್ದೀರಿ ನಮ್ಮ ಪ್ರದೇಶದಲ್ಲಿ? ಸರ್, ಈಗ ನಾವು ನೋಡಿದಲ್ಲಿ ಉದ್ದು ಮತ್ತು ಹೆಸರಿನ ಬೆಳೆಗೆ ಸ್ವಲ್ಪ ಉಪಯೋಗ ಆಗಿದೆ ಅಂತ ಅನಿಸ್ತದೆ ಸರ್, ಸೋಯಾಬೀನಿಗೆ. ಯಾಕಂತಂದ್ರೆ ಸಾಕಷ್ಟು ಒಂದು ಒಣಗ್ತಾ ಇದ್ದು ತೇವಾಂಶದ ಕೊರತೆ ಇತ್ತು ಸರ್. ಸ್ವಲ್ಪ ಮಳೆ ಆಗಿದ್ರು ಒಂದು ಚೇತರಿಸಿಕೊಳ್ಳತಕ್ಕಂಥದ್ದು ಒಂದು ನೋಡಿದ್ವಿ ಸರ್, ಸಿಚುವೇಶನ್ ಇದೆ. ಆಮೇಲೆ ತೊಗರಿಯಲ್ಲಿ ಒಂದು 45-50 ದಿನಗಳ ಎತ್ತರದಲ್ಲಿ ಬೆಳೆದಿದೆ ಸರ್. ಇದನ್ನ ನಾವು ಕುಡಿ ಚೂಟು ಹಂತಕ್ಕೂ ಒಂದು ತೊಗರಿ ಬಂದಿದೆ. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ಎಲೆ ತಿನ್ನುವಂತ ಹುಳುಗಳು ಕಂಡು ಬರ್ತವೆ. ಆಮೇಲೆ ಅರಿಶಿಣ ಬೆಳೆಯಲ್ಲಿ ನಾವು ನೋಡಿದಾಗ ಚಿಂಚುಳಿಯಲ್ಲಿ ಅಲ್ಲಿ ಸ್ವಲ್ಪ ರೋಗದ ಬಾಧೆ ಅದು ಕಂಡು ಬಂದಿದೆ ಸರ್. ಎಳ್ಳಿನಲ್ಲಿ, ಆಮೇಲೆ ಮುಖ್ಯವಾಗಿ ಅಂದ್ರೆ ಕಬ್ಬು ಮತ್ತು ತೊಗರಿಯಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಸಾಕಷ್ಟು ಕಡೆ ಕಂಡು ಬರ್ತಾ ಇದೆ. ಆಮೇಲೆ ಕೆಲವೊಬ್ರು ನಾವು ನೋಡಿದ್ವಿ ಹೆಸರು ರಾಶಿಗೆ ಬಂದ್ಬಿಟ್ಟು ರಾಶಿ ಮಾಡತಕ್ಕಂತ ಕೆಲಸ ನಡೆದಿದೆ ಸರ್. ಇಷ್ಟು ಈ ಒಂದು ಕಾರ್ಯಗಳು ನಡೆದಿದೆ ಸರ್ ಜಿಲ್ಲೆಯೊಳಗೆ. ಈಗ ಸಾಕಷ್ಟು ದಿವಸಗಳಿಂದ ನಮ್ಮ ರೈತರು ಮಳೆಗಾಗಿ ಕಾಯ್ತಾ ಇದ್ರು, ಮಳೆ ಬಂದ್ರೆ ಬಹಳ ಚಲೋ ಆಗ್ತದೆ ಅನ್ನುವಂತ ಮಾತು ಇತ್ತು. ಹೌದು ಸರ್. ಈ ಸಂದರ್ಭದೊಳಗೆ ಏನು ಮಳೆ ಆಗಿದೆ, ಎಷ್ಟರ ಮಟ್ಟಿಗೆ ನಮ್ಮ ರೈತರಿಗೆ ಇದು ಅನುಕೂಲ ಆಗ್ಯದ ಅಂತೀರಿ, ಎಷ್ಟು ಪ್ರಮಾಣದ ರೈತರಿಗೆ ಇದು ಅನುಕೂಲ ಆಗ್ಯದ ಅಂತೀರಿ? ಸದ್ಯ ಸಾಕಷ್ಟು ರೈತರಿಗೆ ಉಪಯೋಗ ಆಗಿದೆ ಸರ್. ಇದು ಬಹಳಷ್ಟು ಒಂದು ಬೆಳೆ ಒಣಗಿದಂತ ಒಂದು ಲಕ್ಷಣ ಇತ್ತು. ನಾವು ನೋಡ್ತಾ ಇದ್ರೆ ಎಲ್ಲೆಲ್ಲಿ ಮಳೆ ಬಂದ ಸ್ವಲ್ಪ ತುಂತುರವಾಗಿ ಮಳೆ ಬಂದ್ರು ಸಾಕಷ್ಟು ಉಪಯೋಗ ಆಗಿದೆ ಸರ್. ಇದಕ್ಕೆ ಚೇತರಿಸಿಕೊಳ್ತಕ್ಕಂಥದ್ದು ಪೂರಾ ಒಣಗಿ ಹೋಗ್ತಕ್ಕಂತ ಒಂದು ಬೆಳೆಗೆ ಒಂದು ಜೀವ ಕೊಟ್ಟಂಗು ಆಗಿದೆ ಸರ್. ಇಲ್ಲಿ ಬಹಳಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ ನಾವು. ಯಾಕೆ ಈ ನೋಡಿದ್ರೆ ಕರೆಕ್ಟ್ ಟೈಮಿಗೆ ಕೆಲವೊಂದು ಕಾಳ ಕಟ್ಟುವ ಟೈಮಿಗೆ ಅದು ನಮ್ಗೇನಾದ್ರೂ ಕೊರತೆ ಬಿದ್ದಿತ್ತು ಅಂತಂದ್ರೆ ಫುಲ್ ಇನ್ನೊಂದ್ ಸ್ವಲ್ಪ ಹೋಗಿತ್ತು ಅಂದ್ರೆ ಕಾಳು ಕಟ್ಟುವುದು ಬಹಳಷ್ಟು ಕಡಿಮೆ ಆಗಿತ್ತು ಸರ್ ಅಂತ. ಆಮೇಲೆ ಕಾಳು ಬಹಳ ಸಣ್ಣ ಹೋಗ್ತಿದ್ದು. ಈಗ ಸ್ವಲ್ಪ ಇಲ್ಲ ಸ್ವಲ್ಪ ಉಪಯೋಗ ಆಗಿದೆ ಸರ್, ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಉಪಯೋಗ ಆಗಿದೆ ಸರ್. ಎಸ್ಪೆಷಲಿ ಸೋಯಾಬೀನ್, ಉದ್ದು ಮತ್ತೆ ಹೆಸರಿಗೆ ಬಹಳಷ್ಟು ಉಪಯೋಗ ಆಗಿದೆ. ಅಂದ್ರೆ ಮಳೆ ತಡ ಮಾಡಿದ್ರೆ ಸಹಿತ ಅಗ್ದಿ ಸರಿಯಾದ ಸಮಯಕ್ಕೆ ಬಂದದ ಅಂತ ಹೇಳ್ಬಹುದು. ರೈತರಿಗೆ ಒಂದು ಸಂತೋಷದ ಸುದ್ದಿ ಕೂಡ ಅದ. ಏನಪ್ಪಾ ಅಂತಂದ್ರೆ ಈ ತಿಂಗಳು ಸಂಪೂರ್ಣ ಮುಗಿಯ ತನಕ, ಅಂದ್ರೆ ಸುಮಾರು 15 ದಿವಸ ಏನದ ಮಳೆ ವಾತಾವರಣ ಅದ ಅಂತ ಹೇಳಿ ನಮ್ಮ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಉಪಯೋಗವನ್ನ ರೈತರು ಪಡ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ನೀರು ಸಿಗುವಂತಹ ಒಂದು ಸಂದರ್ಭ ಇರುವುದರಿಂದ ನೀರಿನ ಸಂಗ್ರಹದ ಕಡೆ ಕೂಡ ನಮ್ಮ ರೈತರು ಲಕ್ಷ್ಯ ವಹಿಸಬೇಕಾಗ್ತದೆ. ನೀರಿನ ಸಂಗ್ರಹದ ಕಡೆ ಬಹಳಷ್ಟು ಲಕ್ಷ್ಯ ವಹಿಸಬೇಕು. ಈಗ ಹಿಂದಿನ ತಪ್ಪುಗಳನ್ನ ನಾವು ಮಾಡೋದು ಬೇಡ ಮತ್ತೆ. ಯಾಕಪ್ಪ ಅಂತಂದ್ರೆ ಯಾವಾಗ ನಮಗೆ ಚಲೋ ಮಳೆ ಸಿಗ್ತದ ಅವಾಗ ನಾವು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಏನಾಗ್ತದ ಅಂತಂದ್ರೆ ನಮ್ಮ ಬೆಳೆಗಳಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆ. ಈಗ ಇಲ್ಲಂತಂದ್ರೆ ಈಗ ನೋಡ್ರಿ, ಈಗ 20-25 ದಿವಸ ಮಳೆನೇ ಇಲ್ಲ ಅಂತಂದಾಗ ಸ್ವಲ್ಪ ಇಲ್ಲಿ ಸ್ವಲ್ಪ ನಾವು ನೀರಾವರಿ ಮಾಡಿ ಜೀವ ಕೊಡುವಂತಹ ಒಂದು ಸನ್ನಿವೇಶ ಇತ್ತು. ಒಳ್ಳೇದ್ ಹೇಳಿದ್ರಿ ಸರ್ ನೀವು. ಆಕ್ಚುಲಿ ಬಹಳಷ್ಟು ಈಗ ಅಕಸ್ಮಾತ್ ಕೃಷಿ ಹೊಂಡದ ಮಾಡ್ಕೊಂಡಿದ್ದವ್ರು ಇದ್ರು ಅಂತೇಳಿ ಅನ್ಕೊಂಡ್ರಿ ಸರ್. ಒಂದು ನೀರ್ ಕೊಟ್ಟಿದ್ರಪ್ಪ ಅಂತೇಳಿ ಅಂತಂದ್ರೆ ಸರ್, ಈಗ ಒಂದು ಹೆಸರಿನೊಳಗ ನಾವು ನೋಡ್ತಾ ಇದ್ದಂಗೆ ಹೆಸರಿನೊಳಗ ಒಂದು ನೀರ್ ಕೊಟ್ಟಿದ್ರಪ್ಪ ಅಂದ್ರೆ ಕನಿಷ್ಠಪ್ಪ ಅಂತಂದ್ರೆ 4 ಕ್ವಿಂಟಲ್ ಇದು ಮಿನಿಮಮ್ ಅಂದ್ರೆ 5-6 ಕ್ವಿಂಟಲ್ ಬರ್ತದೆ ನೋಡ್ರಿ. ಎಷ್ಟು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆಮೇಲೆ ಒಂದು ಸಂಶೋಧನೆ ತಾಕಿದೆ ಸರ್, ನೀರ್ ಕೊಟ್ಟಿದ್ದು ಕೊಡ್ಲಾಗಿದ್ದು ನೋಡ್ಕೊಳ್ಳೋದಕ್ಕೆ ಕಾಳುಗಳು ಒಂದು ವೇಟ್ ಏನಿದೆ ಸರ್, 100 ಕಾಳಿನ ವೇಟ್ ಮಾಡ್ತೀವಿ ಸರ್ ಸಾಮಾನ್ಯವಾಗಿ ನೋಡ್ಲಿಕ್ಕೆ. ಬಹಳಷ್ಟು ಕಡಿಮೆ ಆಗ್ತದೆ, ಕಾಳುಗಳು ಸಣ್ಣ ಇದಾವೆ ಸರ್, ಶೈನಿಂಗ್ ಇಲ್ಲ, ಆತರ ಎಲ್ಲ ಒಂದು ಇದು ಆದಂಗೆ ಆಗುತ್ತೆ. ಅದಕ್ಕೆ ನಾವು ಒಂದು ತಾವ್ ಹೇಳ್ದಂಗ ತೇವಾಂಶ ಕಾಪಾಡ್ಕೊಳ್ಳುವಂತದ್ದು ಒಂದು ನೀರ್ ಸಂಗ್ರಹಣೆ ಮಾಡಿ ಇಟ್ಕೊಳ್ಳುವಂತ ಕೃಷಿ ಹೊಂಡ ಏನಾದ್ರೂ ಮಾಡಿದ್ವಿ ಅಂದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ. ಮಾಡ್ತಾ ಇಲ್ಲ ಅಂತಲ್ಲ ರೈತರು, ಆದ್ರೆ ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ರ ಬಗ್ಗೆ ಬಹಳಷ್ಟು ಎಚ್ಚರ ವಹಿಸ್ತಾ ಇದ್ದಾರೆ, ಕಾಳಜಿ ವಹಿಸ್ತಾ ಇದ್ದಾರೆ. ತಮಗ ತಿಳಿದಂಗ ಡಾಕ್ಟರ್, ಯಾರಾದ್ರೂ ಹಿಂಗ ನೀರು ಸಂಗ್ರಹ ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ ಅವ್ರ ಕಡೆ ಹೋಗಿ ನೀವು ನೋಡಬಹುದು ಅನ್ನುವಂಥವ್ರು ಯಾರಾದ್ರೂ ತಾವು ಹೆಸರು ಹೇಳಬಹುದಾ? ಅದೇ ಸರ್, ಸಾಕಷ್ಟು ಜನ ಇದಾರೆ ಸರ್. ನಮ್ಮ ಈ ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಈ ಅಫಜಲ್ಪುರ ತಾಲೂಕೊಳಗ ಮಾಷಾಳಿಗಳಂದ್ರೆ ಗುರು ಪತಾಟೆ ಅಂತೇಳಿದಾರೆ ಸರ್, ಪದಪ್ಪ ಪತಾಟೆ ಅಂತೇಳಿ. ಅವರು ತುಂಬಾ ದೊಡ್ಡ ಪ್ರಮಾಣದೊಳಗನ್ನು ಮಾಡ್ಕೊಂಡಿದ್ದಾರೆ ಸರ್ ಅಲ್ಲೇ. ಆಮೇಲೆ ಇಲ್ಲೇ ನಮ್ಮ ಪಟ್ಟಣದಾಗ ಗುಂಡಪ್ಪನ ಇದಾನೆ, ಅವರು ಒಂದು ಕೃಷಿ ಹೊಂಡ ಇದೆ, ಅಲ್ಲಿನೂ ಕೂಡ ತುಂಬಿದೆ, ಅದು ಅದನ್ನು ನೀರು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನು ಒಂದ್ ಕೆಲಸ ಮಾಡಿದ್ದಾರೆ ಸರ್, ಕಲಬುರ್ಗಿ ಹತ್ರನೇ ಸರ್. ಆಮೇಲೆ ನಮ್ಮ ಅಂಬಲಿಗಿ ಒಳಗೆ ಒಬ್ರು ಬಸವರಾಜ್ ಅಂತಿದ್ದಾರೆ, ಅವರು ಹೇಳ್ತಾ ಇದ್ರು ನಾವು ನೀರ ಉಪಯೋಗ ಆಯ್ತು ಸರ್ ನಮಗೆ ಅಂತೇಳಿ. ಈ ತರ ಹಡಗಿಲ್ ಒಳಗ ಒಬ್ಬರಿದ್ದಾರೆ ಮಹೇಶ್ ಪಾಟೀಲ್ ಇದನ್ನ, ಅವನು ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಈ ತರ ಸಾಕಷ್ಟು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲೆಲ್ಲಿ ಕೆಲಸ ಆಗ್ಯದಲ್ಲ ಅಲ್ಲಿ ನಮ್ಮ ರೈತರು ಟೈಮ್ ತಕೊಂಡು ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅವರು ಅನ್ನೋದನ್ನ ತಾವು ತಿಳ್ಕೊಂಡ್ರೆ ಎಷ್ಟು ತಮ್ಮಲ್ಲಿ ಸಂಪನ್ಮೂಲಗಳದಾವ, ಆ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸ ನಾವು ಮಾಡಿದ್ರೆ ನಮಗೆ ಬಹಳ ಅನಿವಾರ್ಯ ಪರಿಸ್ಥಿತಿ ಒಳಗ ನಮಗೆ ಯಾಕಪ್ಪ ಅಂತಂದ್ರೆ ಈ ಅನಿವಾರ್ಯ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು 20-25 ದಿವಸ ನಮ್ಮಲ್ಲಿ ಮಳೆ ಇರಲಿಲ್ಲಲ್ಲ, ಈ ಟೈಮ್ ಒಳಗೆ ಬಹಳಷ್ಟು ನಮ್ಮ ರೈತರು ತೊಂದರೆಗೆ ಒಳಗಾದ್ರು. ಈಗ ಈ ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಮತ್ತಿಷ್ಟು ಸಮಸ್ಯೆ ಎದುರಾಗ್ತಿತ್ತು ಅವರಿಗೆ. ಮಳೆ ಬರಲಿಲ್ಲ ಅಂದ್ರೆ ಆಲ್ಮೋಸ್ಟ್ ನಮ್ದು ಇದು ಕ್ರಾಪ್ ಬಹಳಷ್ಟು ಕಡಿಮೆ ಆಗ್ತಿತ್ತು, 20% ಅಷ್ಟೇ ಬರ್ತಿತ್ತು, ನಾವು ನಿರೀಕ್ಷಿಸಿದ ಇಳುವರಿಗಿಂತ ಬಹಳ 20-25% ಬರ್ತಿತ್ತು. ಹೌದಲ್ರಿ, ಅಂದ್ರೆ ಎಷ್ಟು ಇದರಿಂದ ನಮಗ ನುಕ್ಸಾನ್ ಅದ ಅನ್ನೋದನ್ನ ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದೆ, ಅದನ್ನ ಗಂಭೀರವಾಗಿ ನಾವು ತಗೊಳ್ಬೇಕಾಗಿದೆ. ಒಳ್ಳೇದು, ಸಾಕಷ್ಟು ವಿಚಾರ ಹೇಳಿದ್ರಿ. ಈಗ ತೊಗರಿ ಒಳಗ ಎಲೆ ತಿನ್ನುವಂತಹ ಒಂದು ಹುಳುವಿನ ಬಾಧೆ ಕೂಡ ಐತಿ ಅಂತ ಹೇಳಿದ್ರಿ, ಏನ್ ಮಾಡ್ಬೇಕು ನಮ್ಮ ರೈತರು ಸರ್? ಇದು ಬಹಳ ಈಗ ಅಲ್ಲಿ ರೈತರು ಬರ್ತಾ ಇದಾರೆ, ನಮಗೆ ಎಲೆ ತಿನ್ನುವಂತ ಹುಳುವಿನ ಬಾಧೆ ಇದೆ, ಇಲ್ಲೇ ಕುಳಿ ಒಳಗ್ ಮುಟ್ರ ಹಾಕೊಂಡು ಒಳಗ ಹುಳ ಇದೆ ಅಂತೇಳಿ ಬರ್ತಿದ್ದಾರೆ ಸರ್. ಇದು ಇದಕ್ಕೆ ಏನು ಅಂತ ಗಾಬರಿ ಆಗ್ತಕ್ಕಂಥದ್ದು ಏನಿಲ್ಲ ಸರ್. ಇದು ಆಕ್ಚುಲಿ ಕಟ್ ಮಾಡಿದ್ವಿ ಅಂದ್ರೆ ಕುಡಿ ಕತ್ತರಿಸುವ ಒಂದು ಮಷಿನ್ ತಗೊಂಡು ನಾವು ಕಟ್ ಮಾಡಿದ್ವಿ ಅಂತೇಳಿ ಅನ್ಕೊಡ್ರಿ ಸರ್. ಕಟ್ ಮಾಡಿದೀವಪ್ಪ ಅಂದ್ರೆ 2 ರೀತಿದ್ದು ಉಪಯೋಗ ತೊಗರಿ ಇದು ಅದಂಗನು ಆಗುತ್ತೆ ಸರ್, ಅಂದ್ರೆ ಬೆಳಿಲಿಕ್ಕೂ ಅನುಕೂಲ ಆಗುತ್ತೆ, ಆಮೇಲೆ ನಮ್ಗದ್ ಹುಳನು ಹೋದಂಗ ಆಗುತ್ತೆ ಸರ್. ಅಂತ ಹಾನಿ ಮಾಡ್ತಕ್ಕಂತ ಹುಳ ಏನಲ್ಲ ಅಂತ ಹೇಳ್ಬೋದು ಸರ್. ಆದ್ರೂ ಅದನ್ನ ನಾವು ನಿರ್ವಹಣೆ ಮಾಡ್ಬೇಕಾಗ್ತದೆ ಸರ್. ಕುಡಿ ಕಟ್ ಮಾಡುವಂತ ಒಂದ್ ಕೆಲಸ ಮಾಡ್ಬೇಕು ಸರ್. ಹೌದಲ್ಲ, ಬ್ರಾಂಚಸ್ ಬರ್ತವೆ, ಆಮೇಲೆ ಈ ಕಡೆ ನಾವು ಹುಳ ನಿರ್ವಹಣೆ ಆದಂಗ ಆಗುತ್ತೆ. ಅಂದ್ರೆ ಒಂದೇ ಕಲ್ಲಿಗೆ 2 ಕಾಯಿ ಸಿಗ್ತದೆ ನಿಮಗೆ. ಹೌದು ಸರ್, ಹೌದು, ಆತರ ಆಗುತ್ತೆ ಸರ್. ಅಡ್ಡಿಲ್ಲ, ಒಳ್ಳೆ ವಿಚಾರ. ಈಗ ಅರಿಶಿಣ ಬೆಳೆ ಬಗ್ಗೆ ಕೂಡ ತಾವು ಹೇಳಿದ್ರಿ, ಕೆಲವೊಂದ್ ಕಡೆ ತುಕ್ಕು ರೋಗ ಬಂದದೆ, ಆಮೇಲೆ ಎಲೆ ಚುಕ್ಕೆ ರೋಗ ಬಂದಿರುವಂತದ್ದು, ಇದ್ರ ಬಗ್ಗೆ ಏನಾದ್ರೂ ತಾವು ಸರ್ವೆ ಮಾಡಿ ಏನ್ ಮಾಡ್ಬೇಕು ನಮ್ಮ ರೈತರು ಅನ್ನೋದ್ರ ಬಗ್ಗೆ ಏನಾದ್ರು ಡಾಕ್ಟರ್ ಜಹೀರ್ ಅಹಮದ್ ಅವರೇ ತಾವೇನಾದ್ರೂ ಹೇಳ್ಬೋದು? ಹಾ ಸರ್, ಈಗ ಬಹಳಷ್ಟು ಐನಳ್ಳಿ ಚಿಂಚೋಳಿ ಭಾಗದಲ್ಲಿ ಅರಶಿನ ಹಾಕಿದಾರೆ ಸರ್. ಆದ್ರೆ ಕಳೆದ ವರ್ಷಕ್ಕಿಂತ ಏರಿಯಾ ಕಡಿಮೆ ಆಗಿದೆ ಸರ್. ಲಾಸ್ಟ್ ಟೈಮ್ ಬಹಳಷ್ಟು 930 ಎಕರೆ ಇರ್ಬೋದು, ಈ ಸರ್ತಿ 580 ಎಕರೆ. ಯಾಕಂದ್ರೆ ಲಾಕ್ಡೌನ್ ಅಲ್ಲಿ ಏನಾದ್ರೂ ಖರೀದಿಗೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಭಯ ಇತ್ತು ಅವರಿಗೆ. ಆದ್ರೆ ಆ ಭಯ ಹೋಗ್ಬಿಟ್ಟಿದೆ. ಈಗ ಸಾಂಗ್ಲಿ ಮಾರ್ಕೆಟ್, ಪಾಂಡಾಪುರ ಮಾರ್ಕೆಟ್ ಎಲ್ಲವೂ ಓಪನ್ ಆಗಿದ್ರಿಂದ ಅರಶಿನಕ್ಕೆ ಯೂನಿಫಾರ್ಮ್ ಮಾರ್ಕೆಟ್ ಬರ್ತಾ ಇದೆ. ಇರೋದ್ರಿಂದ ಈಗ ಅರಶಿನ ಕೂಡ ಏನು ಸಾಂಪ್ರದಾಯಿಕವಾಗಿ ಬೆಳೆಯುವಂತ ರೈತರು ಕೂಡ ನಿರಂತರವಾಗಿ ಅದನ್ನೇ 8 ವರ್ಷ 10 ವರ್ಷದಿಂದ ಅದನ್ನೇ ಬೆಳೆಸ್ತಾ ಇದ್ದಾರೆ ಸರ್. ಈಗ ನಾವು 2 ತಿಂಗಳು 20 ದಿನ ಅಂತ ಆಗಿದೆ ಗಿಡದಲ್ಲಿ, ಈಗ ಒಳ್ಳೆ ಗ್ರೋತ್ ಕೂಡ ಚೆನ್ನಾಗಿದೆ. ಆರಂಭದ ಮಳೆನೂ ಇಂಪಾರ್ಟೆಂಟ್ ಇತ್ತು, ಈಗಲೂ ಮಳೆಗೂ, ಯಾಕಂದ್ರೆ ನೀರ್ ಕೊಟ್ಟಾಗ ಬರುವಂತ ಬೆಳವಣಿಗೆನೆ ಬೇರೆ, ಆಮೇಲೆ ಮಳೆಯಿಂದ ಬರುವಂತ ಬೆಳವಣಿಗೆ ವಿಭಿನ್ನವಾಗಿದೆ. ಹೌದಲ್ಲ, ಹೌದು. ಈಗ ನೈಸರ್ಗಿಕ ಒಂದು ನೋಡಿದಾಗ ಬಹಳಷ್ಟು ಚೆನ್ನಾಗಿ ಬರ್ತದೆ. ಆದ್ರೆ ಅಲ್ಲಲ್ಲಿ ಏನು 21 ದಿನ ಮಳೆಯ ವಾತಾವರಣ ಇಲ್ಲದೆ ಬಿಸಿಲ ವಾತಾವರಣ 11 ದಿನ ಇತ್ತು. ಅದರಿಂದ ಒಂದು ಹವಾಮಾನ ಒಂದುದರಿಂದಾಗಿ ಎಲೆ ಚುಕ್ಕೆ ರೋಗ ಮತ್ತೆ ಇತ್ತೀಚೆಗೆ ತಾಮ್ರ ರೋಗ ಕೂಡ ಬರ್ತಾ ಇದೆ. ಅದಕ್ಕೆ ಅದಕ್ಕೋಸ್ಕರ ಅರಿಶಿನ ಬೆಳೆಗಾರರು ಬಹಳ ಎಚ್ಚರಿಕೆಯಿಂದ ಇದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಮ್ಯಾಂಕೋಸಬ್ 2 ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಬೇಕು, ಅಥವಾ ಪ್ರೊಪಿಫೆನಾಜಾಲ್ ಟಿಲ್ಟ್ ಅಂತ ಹೇಳ್ತೇವೆ 1 ml, ಅಥವಾ ಹೆಕ್ಸಾಫೆನಾಜಾಲ್ 1 ml ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಎಲ್ಲಾ ರೈತರು ಅಷ್ಟೇ, ಅದರಲ್ಲಿ ನೋಡಿದಾಗ ಒಂದು ಕೆಳಗಿನಿಂದ ಭಾಗದಲ್ಲಿ ಒಣಗಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಇದೆಲ್ಲ 18 ದಿನದ ಬಿಸಿಲ ತಾಪನದಿಂದ ಆಗಿರುದು. ಅಂತ ಸಂದರ್ಭದಲ್ಲಿ ಈಗ ಕೂಡ ಗ್ರೋತ್ ಸ್ಲೋಲಿ ರಿಕವರ್ ಆಗ್ತಾ ಇದೆ ಸರ್. ತಳಭಾಗ ಒಣಗಿದ್ರೆ ಏನೋ ತೊಂದರೆ ಆಗಲ್ಲ, ಮೇಲ್ನ ಏನಿದೆ ಹೊಸ ಹೊಸ ಎಲೆಗಳು ಅಗಲಾಗಲಾಗಿ ಬರ್ತಾ ಇದೆ ಸರ್. ಅರಸಿನದಲ್ಲಿ ಅವು ತುಂಬಾ ಚೆನ್ನಾಗಿ ಬರ್ತಾ ಇವೆ. ಆಮೇಲೆ ಅವು ಈಕ್ವಲ್ ಆಗಿ 13-14 ಎಲೆಗಳು ಆಲ್ರೆಡಿ ಬಂದಾವೆ ಸರ್. ಈಗ ಅಡ್ಡಿಲ್ಲ ಅಂದ್ರೆ ಅರಿಶಿಣವನ್ನ ಅವರು ಸ್ವಲ್ಪ ನಿರ್ವಹಣೆ ಮಾಡಬೇಕಾಗ್ತದೆ. ಈ ತುಕ್ಕು ರೋಗ ಆಯ್ತು, ಎಲೆ ಚುಕ್ಕೆ ರೋಗ ಆಯ್ತು, ಕಳೆ ನಿರ್ವಹಣೆ ಒಂದು ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಯಾವ್ದು ಕಾರಣಕ್ಕೂ ಕಳೆನಾಶಕ ಹೊಡೆಯಂಗಿಲ್ಲ ಅರಿಶಿಣದಲ್ಲಿ, ಅದನ್ನು ಒಂದು ಕೆಲಸಗಾರರ ಮೂಲಕ ಅಂದ್ರೆ ಕುಲಿಕಾರ ಮೂಲಕ ತೆಗಿಬೇಕಾಗುತ್ತೆ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಡಾಕ್ಟರ್. ಯಾಕಪ್ಪ ಅಂತಂದ್ರೆ ಈ ಕಳೆನಾಶಕ ಯಾವ್ದಾದ್ರು ಅದ ಅಂತಂದ್ರೆ ನಮ್ಮ ರೈತರು ಅದ್ರ ಕಡೆ ಒಲವು ತೋರಿಸ್ಬಿಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಕಳೆನಾಶಕ ರಾಸಾಯನಿಕ ಇರೋದ್ರಿಂದ ಬಹಳಷ್ಟು ಕಷ್ಟ ನಮ್ಮ ರೈತರಿಗೆ. ಅದನ್ನ ಸ್ಪ್ರೇ ಮಾಡೋದ್ರಿಂದ ನೆಲದ ಮೇಲೂ ಪರಿಣಾಮ ಆಗ್ತದೆ, ಮಣ್ಣಿನ ಮೇಲೆ ಪರಿಣಾಮ ಆಗ್ತದೆ, ಆಮೇಲೆ ಏನ್ ನಮ್ಮ ಜೀವಿಗಳು ಏನಿರ್ತಾವ ಅವುಗಳ ಮೇಲೆ ಕೂಡ ಬಹಳಷ್ಟು ಪರಿಣಾಮ ಆಗ್ತಾವ. ಅದಕ್ಕೆ ಸಾಧ್ಯ ಆದಷ್ಟು ತಾವು ಈ ರಾಸಾಯನಿಕಗಳನ್ನು ಬಳಸೋದು, ವಿಶೇಷವಾಗಿ ಕಳೆನಾಶಕಗಳನ್ನು ಬಳಸೋದ್ರ ಕಡೆ ಒಲವು ತೋರಿಸಬಾರದು ಅನ್ನೋಂಥ ಒಂದು ವಿಚಾರ ಏನು ತಾವು ಹೇಳಿದ್ರಿ, ಬಹಳ ಒಳ್ಳೆಯ ವಿಚಾರ ಡಾಕ್ಟ್ರೆ. ಈಗ ಕಾಯಿಪಲ್ಯಗಳಲ್ಲಿ ಕಳೆದ ವಾರ ಕೂಡ ತಾವು ಹೇಳಿದ್ರಿ ಕೆಲವು ವಿಚಾರಗಳ ಬಗ್ಗೆ. ಈಗ ಕಾಯಿಪಲ್ಯದಲ್ಲಿ ಮೈನ್ ಆಗಿ ನಮಗೆ ಟೊಮೆಟೊ ನೋಡಿದಾಗ ಸರ್, ಟೊಮೆಟೊದಲ್ಲಿ ಅಷ್ಟೇ ಅಂಗಮಾರಿ ಬರ್ತಾ ಇದೆ ರೋಗ, ಮೊದಲ ಅಂಗಮಾರಿ ಬರ್ತದೆ ಆಲ್ಟರ್ನೇಟ್ ಅದು, ಅದು ಕೂಡ ಕಾಣಿಸ್ಕೊಂಡಿದೆ. ಈಗಾಗಲೇ ಕಾಯಿ ಕಡಿಯುವಂತಕ್ಕೆ ಬಂದಿದೆ ಕಾಯಿಗಳು, ಆದ್ರೆ ಕಾಯಿಗಳ ಗ್ರೋತ್ ವೇರಿಯೇಷನ್ ಕಾಣ್ತಾ ಇದೆ, ಒಂದು ದೊಡ್ಡದು ಒಂದ್ ಸಣ್ಣದು ಈ ರೀತಿ ವೇರಿಯೇಷನ್ ಆಗ್ತಾ ಇದೆ. ಸುತ್ತ ತುದಿಗೆ ನೆತ್ತಿ ಸುಟ್ಟಂಗೆ ಕಾಣ್ತಾ ಇದೆ. ಆಲ್ಟರ್ನೇರಿಯ ಬ್ಲೈಟ್ಗಳು ಅಲ್ಲಲ್ಲಿ ಕಾಣ್ತಾ ಇದೆ, ಯಾಕಂದ್ರೆ ಮೋಡ ಮುಚ್ಚಿದ ವಾತಾವರಣ ಬಹಳ ಒಂದು ಉತ್ತೇಜನಕಾರಿಯಾಗಿ ಆ ರೋಗಾಣುಗೆ ಆಗುತ್ತೆ ಸಂದರ್ಭ. ಅಂತ ಟೈಮಲ್ಲಿ ಅಷ್ಟೇ ರೈತರು ಟ್ರೈಕೋಡರ್ಮ 5 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡ್ಕೊಳ್ಬೇಕು, ಅಥವಾ ಡೆಫೆನ್ಕೋನಜೋಲ್ ಅಂತ ಹೇಳ್ತೇವೆ ಸ್ಕೋರ್ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ, ಇದು ಒಂದೊಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಹರಡುವಂತ ಒಂದು ಏನು ಎಲೆ ಚುಕ್ಕಿಗಳು ಬರ್ತವೆ, ಅದನ್ನು ಹತೋಟಿ ಮಾಡಬಹುದು. ಎಲ್ಲಿ ಎಲೆ ಚುಕ್ಕಿ ರೋಗ ಜಾಸ್ತಿ ಆಗ್ತವೆ ಅವು ಕಾಯಿಗಳಿಗೂ ಟಿಕ್ಕಿ ಬೀಳುವ ಸಾಧ್ಯತೆ ಇರುವುದರಿಂದ ರೈತರು ಮೊದಲ ಹಂತದಲ್ಲಿನೇ ನಿರ್ವಹಣೆ ಮಾಡಬೇಕಾಗುತ್ತೆ. ಆಮೇಲೆ ಕಾಯಿಯಲ್ಲಿ ಟಿಕ್ಕಿ ಬಂದಾಗ ಒಂದೆರಡು ಕಾಯಿಯಲ್ಲಿ ಇದ್ದಾಗಲೇ ಅದನ್ನು ತೆಗೆದು ಬಿಡ್ಬೇಕು ಸರ್, ಇಲ್ಲಾಂದ್ರೆ ಹರಡ್ಕೊಂಡು ಜಾಸ್ತಿ ಹೋಗುತ್ತೆ. ಈಸಿಯಾಗಿ ಮೊದಲ ಹಂತದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಈಗ ಮೊದಲ ಹಂತ ಮತ್ತೆ ಎರಡನೇ ಹಂತ ಈ ರೀತಿ ನಿರ್ವಹಣಾ ಕ್ರಮಗಳು ಇರುವುದರಿಂದ ಆ ರೈತರು ಮೊದಲೇ ಸಿಂಪಡಣೆ ಮಾಡ್ಬೇಕಂತಿಲ್ಲ, ಒಂದೆರಡು ಚುಕ್ಕಿಗಳು ದಾಗ್ ಬಿತ್ತು ಅಂತ ತಿಳ್ಕೊಳ್ಳಿ, ಆವಾಗಲೇ ಒಂದು ತೆಗೆದು ಬಿಟ್ರೆ ಸಾಕು, ಬೀಜ ಹಾಕಿದ್ರೆ ಸಾಕು, ನಿರ್ವಹಣೆ ಮಾಡಬಹುದು. ಆಮೇಲೆ ಟ್ರೈಕೋಡರ್ಮ ಒಂದು 5 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಸಾಕು, ಸಾವಯವವಾಗಿನೇ ರೈತರು ಹತೋಟಿ ಮಾಡಬಹುದು. ಅಡ್ಡಿಲ್ಲ. ಈಗ ಇನ್ನೊಂದು ಮುಖ್ಯವಾದಂತಹ ಬೆಳೆ ಅಂತಂದ್ರೆ ನಮ್ಮ ಭಾಗದೊಳಗೆ ಕಬ್ಬು ಮತ್ತೆ ತೊಗರಿ, ಈ ಎರಡೂ ಬೆಳೆಗಳಲ್ಲಿ ತಾವು ಹೇಳಿದ್ರಿ ಗೊಣ್ಣೆ ಹುಳುವಿನ ಬಾಧೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸಾಕಷ್ಟು ಪ್ರಮಾಣದೊಳಗೆ ನಮ್ಮ ರೈತರಿಗೆ ತೊಂದರೆ ಕೊಡುವಂತದ್ದು ಗೊಣ್ಣೆ ಹುಳು, ಇದನ್ನ ನಿರ್ವಹಣೆ ಮಾಡುವುದು ಬಹಳ ಮುಖ್ಯವಾದಂತದ್ದು. ಈ ನಿಟ್ಟಿನೊಳಗೆ ನಮ್ಮ ರೈತರು ಈಗ ಸದ್ಯಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬಹುದಂತ್ರಿ? ಸರ್, ಇದು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ ಸರ್. ಈಗ ತೊಗರಿಯೊಳಗಾಗ್ಲಿ ಕಬ್ಬಿನೊಳಗೆ, ಅದರಾಗ ಕಬ್ಬಿನ ಬಾಜು ಇದ್ದ ತೊಗರಿಯೊಳಗೆ ಸಾಕಷ್ಟು ಒಂದು ಗೊನ್ನೆ ಹುಳದ ಬಾಧೆ ಕಂಡು ಬರ್ತಾ ಇದೆ ಸರ್. ಇದು ಏನಾಗ್ತದೆ ಅಂದ್ರೆ, ಕಬ್ಬು ಅಲ್ಲಲ್ಲಿ ನೋಡಿದೇವು ಅಂದ್ರೆ ಕಬ್ಬು ಫುಲ್ ಎಲ್ಲ ಒಣಗದಂಗಾಗಿ ಕೆಳಕ್ಕೆದ್ರೆ ನೋಡಿದಾಗ ಗೊನ್ನೆ ಹುಳ ಆಗುತ್ತೆ, ಫುಲ್ ಒಣಗಿರ್ತದೆ, ದೂರಿಂದ ಗೊತ್ತಾಗ್ಬಿಡುತ್ತೆ ಇದಾಗಿದೆ ಅಂತೇಳಿ. ತೊಗರಿಯೊಳಗೂ ಬಹಳಷ್ಟು ಮಂದಿ ರೈತರು ಏನ್ ಹೇಳ್ತಾರೆ ಸರ್, ಸಾಲ್ಗಟ್ಟಲೆ ಹೋಗ್ಬಿಟ್ಟಿದ್ ನಮ್ದು ಎಲ್ಲ ಏನಾಗೈತಿ ಏನ್ ಸುದ್ದಿ ಅಂತೇಳಿ, ಅವಾಗ ಕೆದರಿ ನೋಡಿದ್ಮ್ಯಾಗೆ ಇದು ಗೊನ್ನೆ ಹುಳ ಅಂತೇಳಿ ಗೊತ್ತಾಗಿದೆ ಸರ್. ಅದಕ್ಕೆ ನಾವು ಇದನ್ನ ನಿರ್ವಹಣೆ ಮಾಡಬೇಕಾಗಿತ್ತು ಅಂತೇಳಂದ್ರೆ ಸರ್, ಮೊಟ್ಟ ಮೊದಲದಾಗಿ ಜೈವಿಕವಾಗಿ ಮೆಟ್ರೈಸಿಯಂ ಎನಿಸೋಫಿಲೆ ಅಂತ ಒಂದ್ ಶಿಲೀಂಧ್ರ ಸಿಗುತ್ತೆ ಸರ್, ಇದು ಬಹಳ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಸರ್. ಇದು ಒಂದು 100 kg ಕೊಟ್ಟಿಗೆ ಗೊಬ್ಬರ ತಗೊಂಡು ಎರೆಹುಳ ಗೊಬ್ಬರ ತಗೊಂಡು ಸರ್, ಇದನ್ನ 4 kg ಮಿಕ್ಸ್ ಮಾಡ್ಬೇಕು ಸರ್. ಅದಕ್ಕೆ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ನೀರ್ ಹೊಡೆದು ಭೂಮಿ ಒಳಗೆ ಹಾಕ್ಬಿಡ್ಬೇಕು ಸರ್. ಸಾಕಷ್ಟು ಅದು ಶಿಲೀಂಧ್ರ ಬೆಳೆದು ಆಮೇಲೆ ಈ ಕೀಟಗಳಿಗೆಲ್ಲ ಹತ್ತಿ ಕೀಟಗಳೆಲ್ಲ ಸಾವನ್ನಪ್ಪ ಸರ್. ಇಲ್ಲಪ್ಪ ಅಕಸ್ಮಾತ್ ಇನ್ನೂ ಜಾಸ್ತಿ ಇದು ಆಗಿತ್ತು, ಇಮಿಡಿಯೇಟ್ಲಿನೇ ಇದು ಆಗ್ತಿತ್ತುಪ್ಪ ಅಂತ ಹೇಳಂತಂದ್ರೆ ಸರ್, 1 ಲೀಟರ್ ನೀರಿಗೆ 10 ಗ್ರಾಮ್ದಷ್ಟು ಮೆಟ್ರೈಸಿಯಂ ಅನಿಸಿಪಿಲ್ಲೇ ಹಾಕ್ಬೇಕು ಸರ್. ಹಾಕಿ ನಾವು ಭೂಮಿ ಒಳಗೆ ಹಾಕ್ಬಿಡ್ಬೇಕು ಸರ್. ಇದನ್ನ ಸ್ಪ್ರೇ ಹೆಂಗ್ ಮಾಡ್ತೇವೆ ಸರ್? ನೋಸಲ್ ಲೂಸ್ ಮಾಡಿ ಎಲ್ಲೆಲ್ಲಿ ನಮ್ದು ಕಬ್ಬು ಇದೆ ಅಥವಾ ತೊಗರಿ ಇದೆ ಅಲ್ಲಿ ನಾವು ಹಾಕ್ತಕ್ಕಂತ ಒಂದು ಕೆಲಸ ಮಾಡಬೇಕು. ಇದನ್ನ ಮಾಡಿದ್ವಿ ಅಂದ್ರೆ ಬಹಳ ಬೆಸ್ಟ್ ಒಂದು ಕೆಲಸ ಆಗುತ್ತೆ ಸರ್. ಇದಕ್ಕೆ ಅಗದಿ ನಂಬರ್ ಒನ್ ಕೆಲಸ ಆಗ್ತೈತಿ. ಇದು ಏನಾಗ್ತದಪ್ಪ ಅಂದ್ರೆ ಬನ್ನಿ ಒಳಗೆ ನಿರ್ವಹಣೆ ಮಾಡ್ತಕ್ಕಂಥದ್ ಒಂದು ಕೆಲಸ ಆಗ್ತದೆ. ಇನ್ನು ಕೆಲವೊಬ್ರು ಹೆಚ್ಚಿನ ಒಂದು ವಿಧಾನವಾಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಂದ್ರೆ ಸರ್, ಇದು ಒಂದು ತಂತ್ರಜ್ಞಾನನೂ ಇದೆ. ನಾವು 2 ಕೆಜಿದಷ್ಟು ಬೆಲ್ಲ, 2 ಕೆಜಿದಷ್ಟು ಒಂದು ದ್ವಿದಳ ಧಾನ್ಯದ ಹಿಟ್ಟು ಸರ್, 2.5 ಕೆಜಿ ಮೆಟ್ರೈಜಿಯಂ ಪುಡಿ ಸರ್. ಇದನ್ನ ಅಷ್ಟು ಕೂಡಿ 1 ಲೀಟರ್ ನೀರೊಳಗೆ ಸೋಸ್ಬೇಕು ಸರ್. ಅದನ್ನೆಲ್ಲ ಸರಿಯಾಗಿ ಸೋಸಿದ ಇದು ಏನ್ ಬಂದಿರ್ತಿತ್ತಲ್ಲ ಸರ್, ಅದ್ 200 ಲೀಟರ್ ನೀರೊಳಗೆ ಹಾಕ್ಬೇಕು ಸರ್. ಹಾಕಿ ನಾವು ಇದ್ರ ಡ್ರಿಪ್ ಮುಖಾಂತರ ಆಗ್ಲಿ ಅಥವಾ ನಾವು ಹರಿ ನೀರಿನ ಮುಖಾಂತರವಾಗ್ಲಿ ಇದನ್ನು ಬಿಟ್ಟರೆ ಕೂಡ ಒಂದು ಅದಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಉಪಯೋಗ ಆಗ್ತೈತಿ ಅಂತ ಹೇಳಿ. ನಿರ್ವಹಣಾ ಕ್ರಮಗಳಂತೂ ಆಯ್ತು, ನಮ್ಮ ರೈತರು ಮಾಡ್ಕೊಳ್ಬಹುದು ಅವನ್ನ. ಇವನ್ನ ಮಾಡ್ಕೊಂಡ್ರೆ ಈ ಗೊಣ್ಣೆ ಹುಳುವಿನ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಆದ್ರೆ ಮುಖ್ಯ ಏನಂತಂದ್ರೆ ಗೊಣ್ಣೆ ಹುಳು ಬರಲಾರ್ದಂಗ ನಾವು ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳ್ಬಹುದಾ? ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈ ಗೊಣ್ಣೆ ಹುಳುಗಳು ಅದ್ರ ದುಂಬಿಗಳು ಏನಿರ್ತಾವಲ್ಲ ಸರ್, ಮೊಟ್ಟ ಮೊದಲದ್ದೇ ಮಳೆ ಆದ ತಕ್ಷಣ ಬಂದ್ಬಿಡ್ತಾವೆ ಸರ್. ಅವು ಭೂಮಿ ಒಳಗೆ ಸುಪ್ತಾವಸ್ಥೆ ಒಳಗಿರ್ತಾವ ಮೊದ್ಲು ಕೋಶಾವಸ್ಥೆ. ಮೊಟ್ಟ ಮೊದಲದ್ದು ಮಳೆ ಆದ ಕೂಡ್ಲೇನೆ ಅಂದ್ರೆ ಮೇ ಒಳಗೆ ಅಥವಾ ಜೂನ್ ಒಳಗೆ ಯಾವಾಗ ಮಳೆ ಆಗ್ತಿತ್ತು ಅವಾಗ ಅವು ದುಂಬಿಗಳಾಗಿ ಹರಡಿ ಬಂದ್ಬಿಡ್ತಾವೆ ಸರ್. ಅದಕ್ಕೆ ಅವುಗಳಿಗೆ ಆಕರ್ಷಣೆ ಮಾಡಕ್ಕಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಅಲ್ಲಿ ಲೈಟಿನ ಬಲೆಗಳನ್ನ ಹಾಕೋಬೇಕು ಸರ್. ದೀಪದ ಬಲೆಗಳನ್ನ ಲೈಟ್ ಟ್ರ್ಯಾಪ್ ಅಂತ ಏನ್ ಕರಿತೀವಲ್ಲ ಸರ್, ಲೈಟ್ ಟ್ರ್ಯಾಪ್ ಹಾಕೋಬೇಕು ಸರ್. ಇದು ಲೈಟ್ ಟ್ರ್ಯಾಪ್ ಹಾಕೊಂಡ್ರೆ ಅವುಗಳನ್ನ ಸಾಕಷ್ಟು ಆಕರ್ಷಣೆಯಾಗಿ ಅವುಗಳಲ್ಲಿ ಬೆಳಿತಾವೆ ಸರ್. ಒಳ್ಳೆ ಎರಡನೇದ್ದು ಏನಾಗ್ತದಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇದು ನಮ್ದು ಇದು ಇರ್ತದಲ್ಲ ಸರ್ ಜಾಲಿ ಗಿಡ, ಆಮೇಲೆ ನಮ್ದು ಬನ್ನಿ ಗಿಡ, ಬೇವಿನ ಗಿಡ, ಅದ್ರ ಮೇಲೆ ಅವು ದುಂಬಿಗಳು ಬಂದು ಕೂತ್ಕೊಂಡು ಸಂಪರ್ಕ ಹೊಂದಿ ಆಮೇಲೆ ತತ್ತಿ ಇಡ್ಲಿಕ್ಕೆ ಹೋಗ್ತಾವೆ ಸರ್ ನೆಲ್ದಾಗ. ಅಂತ ಒಂದು ಸಮಯದಲ್ಲಿ ನಾವು ಅಲ್ಲಿ ಕೈ ಇರ್ತಕ್ಕಂಥ ಬೇವಿನ ಮೂಲದ ಕೀಟನಾಶಕಗಳನ್ನಲ್ಲಿ ಏನಾದ್ರೆ ಸಿಂಪರಣೆ ಮಾಡ್ದೇವಪ್ಪ ಅಂತಂದ್ರೆ ಅವಾಗನೇ ಅವು ಕೀಟಗಳನ್ನು ನಿರ್ವಹಣೆ ಮಾಡ್ಕೋಬಹುದು ಸರ್. ಆಮೇಲೆ ಇನ್ನೊಂದು ನಾವು ತಿಪ್ಪಿ ಗೊಬ್ಬರ ಹಾಕುವ ಹೊತ್ತಿನಾಗ ಸರಿಯಾಗಿ ಅದನ್ನ ನೋಡ್ಕೊಂಡು ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್. ತಿಪ್ಪಿ ಗೊಬ್ಬರ ಹಾಕಿದ್ದೇವೆ ಅಂದ್ರೆ ಅದ್ರೊಳಗೂ ಕೂಡ ಬನ್ನಿ ಹುಳ ಇರತಕ್ಕಂಥ ಸಾಧ್ಯತೆಗಳಿದಾವೆ. ಅದಕ್ಕೆ ನಾವು ತಿಪ್ಪಿ ಒಳಗೆ ಸರಿಯಾಗಿ ಕಳಿಸಿದ್ದು ಇರತಕ್ಕಂತ ಒಂದು ತಿಪ್ಪಿ ಹಾಕಿದೇವಪ್ಪ ಅಂದ್ರೆ ಅದರ ಬನ್ನಿ ಹುಳ ಇರೋದಿಲ್ಲ ಸರ್. ಅಂತ ತಿಪ್ಪಿ ಗೊಬ್ಬರಗಳನ್ನು ನಾವು ಬಳಸ್ಬೇಕು. ಇಲ್ಲ ನಾವು ತಿಪ್ಪಿ ಗೊಬ್ಬರ ಜೊತೆಯಾಗಿ ಮೆಟ್ರೈಸಿಯಂ ಅನ್ನು ನಾವು ಹಾಕೊಂಡೇವಪ್ಪ ಅಂತೇಳಂತಂದ್ರೆ ಅಲ್ಲಿ ಇರ್ತಕ್ಕಂತ ಬನ್ನಿ ಹುಳುಗಳು ಎಲ್ಲ ನಾಶ ಆಗ್ತವೆ. ಬರೋಬರಿ ಬರೋಬರಿ ಆ ರೀತಿಯಾಗಿ ಉಪಯೋಗ ಮಾಡ್ಕೊಬಹುದು. ಅಂದ್ರೆ ನಾವು ಮುಂಜಾಗ್ರತೆಯಾಗಿ ಈ ಕ್ರಮಗಳನ್ನು ಕೈಗೊಂಡ್ರೆ ನಮ್ಮ ಹೊಲಕ್ಕೆ ಗೊಣ್ಣೆ ಹುಳುವಿನ ಬರುವುದನ್ನ ಪ್ರವೇಶವನ್ನ ನಿಷೇಧ ಮಾಡಬಹುದು ನಾವು ಅಂದಂಗೆ. ಹೌದು ಸರ್. ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ಉತ್ಪನ್ನ ಚಲೋ ಇರಬೇಕು, ಇಳುವರಿ ಹೆಚ್ಚಾಗಬೇಕು ಅಂತಂದ್ರೆ ಕಾಳುಗಳು ತುಂಬಿಕೊಂಡಿರ್ಬೇಕು. ಆಗ್ಲೇ ಹೇಳಿದ್ರಲ್ಲ ತಾವು ಮಳೆ ಕೊರತೆಯಿಂದಾಗಿ ಕೆಲವೊಂದ್ ಕಡೆ ಮುರುಟು ಹೋದಂತದ್ದು ಅಥವಾ ಶೈನ್ ಇರಲಾರದಂತದ್ದು ವೇಟ್ ಕಡಿಮೆ ಆದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ. ಇಂಥ ಒಂದು ಸಂದರ್ಭದೊಳಗೆ ಅದ್ರ ಕಡೆನು ನಾವು ಲಕ್ಷ್ಯ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಕಾಳು ಜೊಳ್ಳಾಗ್ಲಿಲ್ಲಪ್ಪ ಅಂತಂದ್ರೆ ನಮಗ ಹೆಚ್ಚಿನ ಇಳುವರಿ ಬರೋದಕ್ಕೆ ಇವತ್ತ ಸಾಧ್ಯ ಅದ. ಈಗ ವಿಶೇಷವಾಗಿ ಯಾರ್ಯಾರು ಎಳೆ ಬೆಳೆದಾರಲ್ಲ ಅವ್ರ ಕಾಳುಗಳು ತುಂಬಿಕೊಂಡಿರ್ಬೇಕು, ವೇಟ್ ಹೆಚ್ಚಿಗೆ ಬರಬೇಕು ಅಂತಂದ್ರ ಏನ್ ಮಾಡಬಹುದು ಅಂತೀರಿ ಅವ್ರು ಸದ್ಯಕ್ಕೆ? ಈಗ ಸರ್ ಎಲ್ಲೆಲ್ಲಿ ನಾವು ನೋಡ್ತಾ ಇದ್ದೇವೆ ಫ್ಲವರಿಂಗ್ ಸ್ಟೇಜ್ ಹತ್ರ ಹತ್ರ ಬರ್ತಾ ಇದೆ, ಅಲ್ಲಿ ನಮ್ಗೆ ಮೈ ದೂಸಿ ಮತ್ತೆ ಆಚಾರ್ಯ ಇದ್ರದ್ದು ಒಂದು ಫಿಲೋಡಿ ರೋಗ ಬರ್ತಾ ಇದೆ, ಆ ಗುಂಡಾಲು ಕಟ್ಟಂಗೆ ಆಗ್ತಾ ಇದೆ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಷ್ಟು ರೈತರು ಒಂದು ಬೀಜೋಪಚಾರ ಮಾಡುವಾಗಲೇ ಥಯಾಮಿಕ್ ಎಕ್ಸಾಮ್ ಅಂತ ಹೇಳ್ತೇವೆ, ಅದನ್ನು 5 ml ಪ್ರತಿ ಲೀಟರ್ ಹಾಕೊಂಡು ಬೀಜೋಪಚಾರ ಮಾಡ್ಬೇಕಿತ್ತು. ಎಲ್ಲಾದ್ರೂ ಮಿಸ್ ಆಗಿರುತ್ತೆ ರೈತರಿಗೆ ಇದರಿಂದಾಗಿ, ಅಥವಾ ಇಮಿಡ ಅದನ್ನು ಕೂಡ 5 ml ಪ್ರತಿ ಬೀಜೋಪಚಾರ ಮಾಡಿದ್ರೆ ಈ ಒಂದು ರೋಗ ಬರಲ್ಲ ಸರ್. ಈಗ ಬದಲಾಗುತ್ತಿರುವಂತಹ ಸನ್ನಿವೇಶದಲ್ಲಿ ನಾವು ಮೊನ್ನೆ ನೋಡ್ತಾ ಇದ್ದೀವಿ ಆನ್ ಕಡೆ ಹೋದಾಗ, ಅಲ್ಲಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಎಲ್ಲಾ ಚೆನ್ನಾಗಿವೆ, ಅಲ್ಲಲ್ಲಿ ಒಂದು ಸ್ಪೆಷಲ್ ಆಗಿ ಒಂದೇ ಗಿಡ ಹೈಟ್ ಆಗಿ ಬರ್ತಾ ಇದೆ. ನೋಡುವಾಗ ವೇರಿಯೇಷನ್ ಕಾಣ್ತದೆ, ಅಸಮತೋಲನ ಒಂದು ಕಾಣ್ತಾ ಇದೆ ಗಿಡ. ಅದನ್ನು ನೋಡ್ತಾ ಇದ್ದಾಗ ಎಲ್ಲವೂ ಒಂದು ದೊಂಡಾಳ ಟೈಪ್ ಹಾಕೊಂಡು ಜೊಳ್ಳಾಗ್ತದೆ. ಅಂದ್ರೆ ಗೊಂಚಲು ಗೊಂಚಲ್ ರೋಗ ಅಂತ ಹೇಳ್ತೇವೆ, ಅಂದ್ರೆ ಪಿಲ್ಲೋಡಿ ಅಂತ ಹೇಳ್ತೇವೆ, ಅದು ಕಾಣ್ತದೆ. ರೈತರಿಗೆ ಹೇಳ್ತೇವೆ ಇದನ್ನ ಇಟ್ಕೊಳ್ಬೇಡಿ, ಒಂದೇ ಗಿಡ ಇರೋದು, ಇದನ್ನ ಕಿತ್ತಾಕಿ ನಾಶ ಮಾಡಿಸಿ, ಇಲ್ಲದ್ರೆ ಎಲ್ಲಾ ಸ್ಪ್ರೆಡ್ ಆಗ್ಬಿಡ್ತೇವೆ ಅಂತೇವೆ. ತಕ್ಷಣ 2nd trip ಹೋಗುವಾಗ್ಲೂ ಅಷ್ಟೇ ಆ ರೂಟಿಗೆ ರೈತರು ಕಿತ್ತಿದ್ದಾರೆ, ಇತರ ರೈತರು ಕೂಡ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿನೇ ಅವರು ಥಯಾಮಿಕ್ ಎಕ್ಸಾಮ್ ಅದನ್ನು 1/4 gram ಪ್ರತಿಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಅದನ್ನು ಹತೋಟಿ ಮಾಡಿದ್ದೆ ಸರ್. ಇಲ್ಲಾದ್ರೆ ಕಂಪ್ಲೀಟ್ ಆಗಿ ಫಲನೇ ಹೋಗ್ತಿತ್ತು. ಅದಕ್ಕೋಸ್ಕರ ಮೊದಲ ಹಂತದಲ್ಲಿನೇ ವೈರಸ್ ರೋಗವನ್ನು ಜೊಂಡಾಳು ರೋಗ ಏನಿದೆ ಅದನ್ನು ಹತೋಟಿ ಮಾಡಬೇಕು. ಅಂದ್ರೆ ಈಗ ಜೊಳ್ಳು ಆಗುದನ್ನ ತಡಿಬಹುದಂತೆ ರೀ. ಅದು ಏನು ಎತ್ತರ ಬೆಳೆದಂತದ್ದೇನು ತಾವು ಸಸಿ ಹೇಳದ್ರಲ್ಲ ಅದು ಹಂಗ ಕಾಣಿಸ್ಬಿಡ್ತದ ಅವರಿಗೆ ರೈತರಿಗೆ ಗೊತ್ತಾಗ್ಬಿಡ್ತದ ಇದು ಫಿಲ್ಮೋಡಿ ಹಳದಿ ಟೈಪ್ ಹಾಕೊಂಡ್ಬಿಟ್ಟು ಒಂದು ಎಲೆಗಳು ವಿಕಾರಗೊಂಡಿರ್ತವೆ. ಆ ವಿಕಾರತೆ ಅದರಿಂದ ಏನು ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅಂತ ರೈತರು ಸೂಕ್ಷ್ಮವಾಗಿ ನೋಡಿದ್ರು. ಅದನ್ನು ಕಾಯಿ ಕೊಡುತ್ತೆ ಅಂತ ಅವ್ರು ಕಾಯ್ತಾ ಇದ್ರು ರೈತರು, ಅಂದ್ರೆ ಕಾಯಿ ಹೂವು ಆಗ್ತವ ಅಂತ. ಆದ್ರೂ ಅದನ್ನ ನೋಡುವಾಗ ಮೊದಲ ಲಕ್ಷಣನೇ ಇದೆ, ಎಲ್ಲಾ ಮುಟ್ರಿ ಮುಟ್ರಿ ಹಾಕೊಂಡು ಅದು ಜೊಂಡಾಳು ಆಗಿ ಕಟ್ಟಂಗೆ ಲಕ್ಕಿತ ಎಲೆ ಆದಂಗೆ ಆಗ್ತವೆ. ರೈತರಿಗೆ ಇದನ್ನು ವೈರಸ್ ಹರಡುವ ಸಾಧ್ಯತೆ ಇರೋದ್ರಿಂದ ಅದನ್ನು ತೆಗೆದು ನಾಶಪಡಿಸಿ ಸೂಕ್ತ ಅಂತ ಅವಾಗ ಸ್ಪ್ರೆಡ್ ಆಗುದನ್ನು ನಾವು ಹತೋಟಿ ಮಾಡುವ ಸರ್. ಯಾಕಂದ್ರೆ ಒಂದು ಸೂಕ್ತ ಸನ್ನಿವೇಶ ಇದೆ ಈ ವರ್ಷ, ಗೊಡ್ರೋಗಕ್ಕೆ ಸೂಕ್ತ ಸನ್ನಿವೇಶ ಇದೆ ಅಲ್ಲಲ್ಲಿ, ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರೈತರು. ಅಂದ್ರೆ ತೊಗರಿ ಮೇಲೆ ಬರುವಂತಹ ಏನು ರೋಗ ಇದೆ ಅದು ಕೂಡ ಇದರಿಂದ ಹರಡುವಂತಹ ಸಾಧ್ಯತೆಗಳಂತೆ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ. ಅದಕ್ಕೋಸ್ಕರ ರೈತರು ಅಷ್ಟೇ ಹೂಮೈಟ್ ಅಥವಾ ಇಕೋಮೈಟ್ ಅದನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕು, ಅಥವಾ ಬೇವಿನ ಎಣ್ಣೆ ನೀಮ್ ಆಯಿಲ್ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬರುವಂತಹ ಏನು ಗೊಡ್ರೋಗವನ್ನು ಕೂಡ ಹತೋಟಿ ಮಾಡಬೇಕು. ಡಾಕ್ಟರ್, ಈಗ ನಾವು ನೋಡ್ತಾ ಇದೀವಿ ಮೊದ್ಲ ಮಾತಾಡಿದೀವಿ ಏನಪ್ಪಾ ಅಂತಂದ್ರೆ ನಮ್ಮ ಅನೇಕ ರೈತರು ಯಾರ್ಯಾರು ಜಲ್ದಿ ಮುಂಕಟ ಬಿತ್ತದವರು ಇದ್ದಾರೆ ಅವರ ಹೊಲದೊಳಗ ಈಗ ಹೆಸರು ಕಟಾವಿಗೆ ಬಂದದೆ, ಸಾಕಷ್ಟು ಜನರು ಕಟಾವು ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಒಳ್ಳೆ ವಾತಾವರಣ ಅವರಿಗೆ ಸಿಕ್ಕದ, ಬಿಸಿಲಿನ ವಾತಾವರಣ ಇತ್ತು, ಅವರು ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಕೂಡ ಇತ್ತು. ಅಂತ ಯಾರ್ಯಾರು ವಾತಾವರಣದ ಉಪಯೋಗವನ್ನು ತಗೊಂಡಿದ್ದಾರೆ ಅವರೆಲ್ಲರೂ ಬಹುಶಃ ಸಂತೋಷದಿಂದ ಸಾಕಷ್ಟು ಒಳ್ಳೆಯ ಹೆಸರಿನ ಇಳುವರಿಯನ್ನ ತಗೊಂಡಾರ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ಅದನ್ನ ನಾವು ಸಂಗ್ರಹ ಮಾಡಬೇಕು ಬಹಳ ಮುಖ್ಯವಾದಂತದ್ದು. ಈಗ ನಾವು ಹೊಲದೊಳಗೆ ಎಲ್ಲಾ ತಯಾರಾಗ್ತದ ಉತ್ಪನ್ನ, ಅದನ್ನ ನಾವು ಹೋಗಿ ಸಂಗ್ರಹಣೆ ಮಾಡಬೇಕು, ಸುರಕ್ಷಿತವಾಗಿ ಸಂಗ್ರಹಣೆ ಮಾಡಬೇಕು, ಅದು ಮಾರ್ಕೆಟ್ಗೆ ಹೋಗಬೇಕು ಮತ್ತೆ ಅದರಿಂದ ನಮಗೆ ಬೆಲೆ ಬರಬೇಕು. ನಾವು ಏನು ಪಟ್ಟಿರ್ತೀವಿ ಶ್ರಮ ಅದಕ್ಕೆ ಒಳ್ಳೆ ಬೆಲೆ ನಮಗೆ ಸಿಗಬೇಕು, ಅದು ಅಂತಿಮವಾದಂತಹ ಒಂದು ಗುರಿ. ಈ ನಿಟ್ಟಿನೊಳಗೆ ನಾವು ನಮ್ಮ ರೈತರು ಯಾವ ಕಾಳಜಿ ವಹಿಸಬೇಕಂತೀರಿ? ಸರ್ ಈಗ ನೋಡಿ ಸರ್, ಲಾಸ್ಟ್ ವರ್ಷನೇ ನಾವು ಒಂದು ರಾಜಿ ನೋಡಿದೆವಪ್ಪ ಅಂತಂದ್ರೆ ನಾನು ಲಾಸ್ಟ್ ಹೇಳಿದ್ ಸರ್, ಈಗ ನಾವು ಏನ್ ನಮ್ಮ ಬೀಜವನ್ನು ನಾವು ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ಹೈರಾಣ. ಈಗ ನಾವು ಪ್ರತಿ ಸಲ ಬೀಜ ಬೇರೆ ಕಡೆ ತಗೊಂಬಂದೇವೆ, ಒಂದ್ಸಲ ಬೀಜ ಸರಿ ಇರಂಗಿಲ್ಲ, ಒಂದ್ಸಲ ಏನೇನೋ ಆಗ್ಬಹುದು ಸರ್, ಸರಿಯಾದ ಟೈಮಿಗೆ ಸಿಗಂಗಿಲ್ಲ, ಹಂಗಾಗ್ಬೋದು ಸರ್. ಉದಾಹರಣೆಗೆ ನಾವು ಹೆಸರಿನ ಬೆಳೆ ನೋಡಿದ್ವಿ ಸರ್, ಅಡತಿಯಿಂದ ಯಾವ್ದೋ ಒಂದು ತಂದು ಬೀಜ ಹಾಕಿದ್ದಾರೆ, ಕನಿಷ್ಠ ಬಹಳಷ್ಟು ಜನ ಸರ್ 100 ಎಕರೆಗಳಲ್ಲಿ ಅದು ಇನ್ನು ಕಾಯಿನೆ ಆಗ್ತಲ್ಲ, ಆತರ ಎಲ್ಲ ಸಮಸ್ಯೆ ಆಗ್ತದೆ ಸರ್. ನಮ್ಮಲ್ಲಿ ಸಾಕಷ್ಟು ಹೆಸರು ಬೆಳೆತಿದ್ರು ಕೂಡ ನಾವು ಬೀಜ ಸಂಗ್ರಹಣೆ ಮಾಡ್ಕೊಳಂಗಿಲ್ಲ. ಅದಕ್ಕೆ ನಾವು ಹೆಸರು, ಉದ್ದು, ತೊಗರಿ, ಕಡಲೆ ನಮ್ಮಲ್ಲಿ ಏನ್ ಬೆಳಿತಾವ ಎಲ್ಲಗಳನ್ನು ನಾವು ಸಂಗ್ರಹಣೆ ಮಾಡಿ ಇಟ್ಕೋಬಹುದು ಸರ್, ಹುಳ ಹತ್ತಲಾರ್ದಂಗ. ಅದಕ್ಕೆ ಒಂದು ತಂತ್ರಜ್ಞಾನ ಇದೆ, 2x2 bag ಅಂತ ಹೇಳಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ಬಿಡುಗಡೆ ಆಗಿದೆ ಸರ್. ಇಲ್ಲಪ್ಪ ಅಂತಂದ್ರೆ 2x2 bag ಅಂತಾನು ಬರ್ತಾವೆ ಸರ್. ಒಂದ್ ಪ್ಲಾಸ್ಟಿಕ್ ಬ್ಯಾಗ್ ಇರ್ತದೆ, ಆ ಬ್ಯಾಗ್ ಒಳಗೆ ಹಾಕಿ ಸರಿಯಾಗಿ ಕಟ್ಟಿ ಆಮೇಲೆ ಮತ್ತೆ ಅದನ್ನ ಒಂದು ಗೋಣಿ ಚೀಲ ಹಾಕ್ಬೇಕು ಸರ್. ಹಾಕಿ ನಾವು ಇಟ್ಟೋಪ್ಪ ಅಂದ್ರೆ ಕನಿಷ್ಠ 1 ವರ್ಷದ ಒಳಗೆ ಯಾವ್ದೇ ಒಂದು ಹುಳ ಆಗ್ಲಾರ್ದಂಗೆ ನಾವು ನೋಡ್ಕೋಬಹುದು ಸರ್. ಅಂದ್ರೆ ಮುಂದಿಂದ ಈಗ ಹೆಸರು ರಾಶಿ ಮಾಡಿದ್ರೆ ಅಂದ್ರೆ ಮುಂದೆ ಹೆಸರು ಬಿತ್ತುವರೆಗೇನು ಏನು ಆಗಂಗಿಲ್ಲ, ಯಾವ್ದೇ ಹುಳ ಬರ್ಲಾರ್ದ. ಆತರ ನಾವು ಮಾಡಿ ಇಟ್ಕೊಳ್ತಕ್ಕಂತ ಪದ್ಧತಿಗಳನ್ನ ರೂಢಿ ಹಾಕೋಬೇಕು ಸರ್. ಹೆಸರಿಗೆ ಬರ್ತೈತಿ, ಉದ್ದು ಬರ್ತೈತಿ, ಈ ಎರಡು ಕಾಳುಗಳಿಗೆ ನಾವು ಆರಾಮಾಗಿ ಸಂಗ್ರಹಣೆ ಮಾಡಿ ಇಟ್ಕೋಬಹುದು. ಅಂದ್ರೆ ಈಗ ಕಾಳುಗಳೇನಿರ್ತಾವಲ್ಲ ಅವುಗಳ ಕಂಡೀಷನ್ ಹೆಂಗಿರ್ಬೇಕಂತೀರಿ? ಸಂಪೂರ್ಣವಾಗಿ ಒಣಗಿದ್ದಿರಬೇಕು ಅಥವಾ ಸಂಗ್ರಹಣೆ ಮಾಡ್ಬೇಕಾದ್ರೆ ಯಾವ ರೀತಿ ಅವರು ಚೀಲದೊಳಗೆ ಹಾಕ್ಬೇಕು ಅದನ್ನ? ಸಂಗ್ರಹಣೆ ಅಂದ್ರೆ ಒಮ್ಮೆ ರಾಶಿ ಮಾಡಿದ ಕೂಡಲೇ ಹಾಕ್ತಕ್ಕಂಥದ್ದು ಪಡೆದಿದೆ. ಕನಿಷ್ಠ ಅದರೊಳಗೆ 8-10% ತೇವಾಂಶ ಇರುವಂಗೆ ನೋಡ್ಕೋಬೇಕು ಸರ್. ಹೆಚ್ಚಿನ ತೇವಾಂಶ ಇತ್ತಪ್ಪ ಅಂದ್ರೆ ಮತ್ತೆ ಸಮಸ್ಯೆ ಆಗ್ತೈತಿ. ಅಂದ್ರೆ ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ ಹೇಳ್ತಾರಲ್ಲ ಸರ್, ಬಾಯಾಗಿ ಇಟ್ ಕೂಡಲೇ ಕಟ್ ಶುದ್ಧ ಬರ್ಬೇಕು, ಬರ್ಬಾರ್ದು ಅಂತ ಹೇಳಿ. ಕರೆಕ್ಟ್ ಕರೆಕ್ಟ್. ಆತರ ಇತ್ತು ಅಂತಂದ್ರೆ ನಾವು ನೋಡ್ಕೊಂಡು ಸಂಗ್ರಹಣೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು ಸರ್. ಇದಕ್ಕೆ ಒಂದು ಮೊದ್ಲೇದು ಇದು ಹರ್ಮ್ಯಾಟಿಕ್ ಬ್ಯಾಗ್ ಅಂತಾರೆ ಸರ್. ಇದಕ್ಕೆ ಅಂದ್ರೆ ಇದು ಒಂದ್ ಗೋಣಿ ಚೀಲದಾಗ ಹಾಕಿ ಇದನ್ನ ಒಂದ್ ಪ್ಲಾಸ್ಟಿಕ್ ಇರುತ್ತೆ, ಈ ಚೀಲನ ಹಾಕೋಬೇಕು ಸರ್. ಆಮೇಲೆ ಎಲ್ಲ ಕಾಳುಗಳನ್ನ ಹಾಕೋದು ಸರ್. ಅದನ್ನ ಹಾಕಿ ಸರಿಯಾಗಿ ಕಟ್ಟಿ, ಅದ್ ಪದ್ಧತಿ ಇದೆ, ಯಾತರ 2 ತರ ಕಟ್ಟಿ ಅದನ್ನ ನೀವು ಹಾಕಿಟ್ಟಿರಪ್ಪ ಅಂತಂದ್ರೆ ಮುಗಿದೋಯ್ತು ಸರ್. ಒಂದೇ ಒಂದ್ ಇಂಪಾರ್ಟೆಂಟ್ ತಾವ್ ಹೇಳ್ದಂಗೆ, ತೇವಾಂಶ ಇದು ಕಡಿಮೆ ಇದ್ದಷ್ಟು ಚಲೋ, 8-10% ತೇವಾಂಶ ಇರ್ಬೇಕು ಸರ್. ಇದ್ರ ಮೇಲೆ ಸಾಕಷ್ಟು ನಮ್ಮಲ್ಲೂ ಪ್ರಯೋಗಗಳಿದಾವೆ. 8-10% ತೇವಾಂಶ ಇದ್ದ ಅಂದ್ರೆ ಮುಂದೆ ಹುಳ ಬರೋದನ್ನು ಕಡಿಮೆ ಆಗುತ್ತೆ ಸರ್. ಅದಕ್ಕೆ ಆಮೇಲೆ ಯಾವ್ದೇ ತರದ ಜರ್ಮಿನೇಷನ್ ಒಳಗೆ ಅಂದ್ರೆ ಕಾಳ ಹಾಕಿದ್ಮೇಲೆ ನಮಗೆ ಮೊಳಕೆ ಹೊಡೆಯುವ ಪ್ರಮಾಣ ಸಾಕಷ್ಟು ಅಂದ್ರೆ ಏನ್ ಹಾನಿ ಆಗಂಗಿಲ್ಲ ಸರ್. ಅದಕ್ಕೆ ಒಳ್ಳೆ ರೀತಿಯಿಂದ ಮೊಳಕೆ ಹೊಡಿತಕ್ಕಂಥದ್ದು ನಾಗ್ತದೆ. ಅದಕ್ಕೆ ತಮ್ಮ ಬೀಜಗಳನ್ನು ತಾವೇ ಸಂಗ್ರಹಣೆ ಮಾಡಿದ್ರು ಅಂದ್ರೆ ಹೆಚ್ಚು ಅನುಕೂಲ ಆಗ್ತೈತಿ ಅಂತ ಹೇಳಿ. ಅಂದ್ರೆ ಈಗ ತಾವು ಬ್ಯಾಗ್ ಹೇಳಿದ್ರಿ ಹರ್ಮ್ಯಾಟಿಕ್ ಬ್ಯಾಗ್ಸ್ ಅಂತ ಹೇಳಿ, ಇದ್ರೊಳಗೆ ಸಂಗ್ರಹಣೆ ಮಾಡಿ ಮತ್ತೆ ಚಲೋ ಅದಾವ ಇಲ್ಲೋ ಅಂತ ಹೇಳಿ ಮತ್ತೆ ಬಿಚ್ಚ ಬಿಚ್ಚಿ ನೋಡುವಂತಹದ್ದು ಏನಾದ್ರು ಪ್ರಸಂಗ ಬರ್ತದೆ? ಇಲ್ಲ, ಹಂಗೇನಿಲ್ಲ, ಬರಂಗಿಲ್ಲ ಸರ್. ಹಂಗಿಲ್ಲ ಸರ್. ಅದಕ್ಕೆ ನೀವು ಒಮ್ಮೆ ಯಾವಾಗ ನೀವು ಒಂದು ಅಂದ್ರೆ ತೆಗಿತಿರ್ತಿರಲ್ಲ ಸರ್, ಅಂದ್ರೆ ನಮಗ್ ಉಪಯೋಗ ಮಾಡಕ್ ಬೇಕಲ್ಲ, ಅವಾಗ ಮಾಡಬಹುದು. ಗಳಿಗೆ ಒಂದು ತೆಗಿದೇನ ಅವಶ್ಯಕತೆ ನೋಡ್ಬೋದು, ಹಾಗೆ ಇಲ್ಲೋ ಅಂತ ಹೇಳಿ ಸಮೀಕ್ಷೆ ಮಾಡಬಹುದು ಸರ್. ಅದಕ್ಕೆ ಬಟ್ ನೀವು ಒಂದೇ ಸಲ ತೆಗೆದ್ರು ಒಳ್ಳೇದು, ಅಡ್ಡಿಲ್ಲ. ಅಂದ್ರೆ ನಿಶ್ಚಿಂತ ಆಗಿರ್ಬಹುದು ನಮ್ಮ ರೈತರು ಅದನ್ನ ಉಪಯೋಗ ಮಾಡಿದ್ರೆ ಈ ಚೀಲಗಳು ತಮ್ಮಲ್ಲಿ ಸಿಗ್ತಾವ ಅಥವಾ ಬೇರೆ ಎಲ್ಲೆಲ್ಲಿ ಸಿಗಬಹುದು ಅಂತೀರಿ? ಇಲ್ಲ ಸರ್, ಇದು ಇವನ್ನ ನೀವು ವೆಬ್ಸೈಟ್ ಒಳಗೂ ಸಿಗ್ತಾವ ಸರ್, ಅಮೆಜಾನ್ ಒಳಗೆ ಅಂದ್ರೆ ನೀವು ಆನ್ಲೈನ್ ಒಳಗೂ ಸಿಗ್ತಾವ ಸರ್. ಇಲ್ಲಪ್ಪ ಅಂತಂದ್ರೆ ನಮ್ಮ ಒಂದು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಅಡ್ರೆಸ್ ಕೊಡ್ತೇವೆ ಸರ್. ಹೌದಲ್ಲ, ಒಳ್ಳೇದು. ಡಾಕ್ಟರ್ ರಾಜು ತೆಗಳಿಯವರೇ ಮತ್ತೆ ಡಾಕ್ಟರ್ ಜಹೀರ್ ಅಹಮದ್ ಅವರೇ ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಂವಾದ ನಡೆಸಿ ಈ ವಾರ ನಮ್ಮ ರೈತರು ಏನೇನು ಮಾಡಬೇಕು, ಯಾವ್ಯಾವ ಸಮಸ್ಯೆಗಳು ಅವರಿಗೆ ಬರಬಹುದು ಮತ್ತೆ ಯಾವ ಕ್ರಮಗಳನ್ನು ಅವರು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತಾವು ಪರಿಸ್ಥಿತಿಯ ಅವಲೋಕನ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ಇಲ್ಲಿ ತನಕ ಏನು ಡಾಕ್ಟರ್ ರಾಜು ತೆಗಳಿಯವರು ಮತ್ತು ಜಹೀರ್ ಅಹಮದ್ ಅವರು ತಮಗೆ ಸೂಚನೆ ಕೊಟ್ಟಿದ್ದಾರೆ, ತಮಗೆ ಕೆಲವು ವಿಷಯಗಳನ್ನು ತಿಳಿಸಿ ಹೇಳಿದ್ದಾರೆ, ಯಾವ ರೀತಿ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು, ಯಾವ ರೀತಿ ಸಂಗ್ರಹ ಮಾಡಬೇಕು, ಬಹಳ ಮುಖ್ಯವಾದಂತಹ ಚಟುವಟಿಕೆಗಳನ್ನು ನಾವು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಇಂಥ ಒಂದು ಮಾರ್ಗದರ್ಶನ ತಾವು ತಗೊಂಡು ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳೋದ ಕಡೆ ಗಮನ ಕೊಡಬೇಕು, ಅದರ ಜೊತೆಗೆ ಅದರ ಮೌಲ್ಯ ವರ್ಧನೆ ಕೂಡ ಮಾಡುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಾವು ಬೆಳೆ ಬೆಳೆದಂತಹದ್ದು ನಮ್ಮ ಕೈಗೆ ಬಂದು ಅದು ಮಾರ್ಕೆಟ್ಗೆ ಹೋಗೋ ತನಕನೂ ನಮ್ಮ ಜವಾಬ್ದಾರಿ ಇರ್ತದೆ. ಅದಕ್ಕೆ ಸುರಕ್ಷಿತವಾಗಿ ಮತ್ತು ಒಳ್ಳೆ ಉತ್ಪನ್ನವನ್ನ ನಾವು ಮಾರ್ಕೆಟ್ಗೆ ಹೋಯ್ದ್ರೆ ನಮಗೆ ಒಳ್ಳೆ ಬೆಲೆ ಬರ್ತದೆ. ಅದಕ್ಕೆ ತಾವು ಇದರ ಕಡೆ ಬಹಳಷ್ಟು ಗಮನ ವಹಿಸಬೇಕಾಗ್ತದೆ. ಅದಕ್ಕೆ ಈಗೇನು ಅವರು ಸಂಗ್ರಹಣೆ ಮಾಡುವಂತಹ ಹೊಸ ವಿಧಾನಗಳನ್ನು ಹೇಳಿದ್ರು, ಅವುಗಳನ್ನು ಕೂಡ ತಾವು ಉಪಯೋಗ ಮಾಡಿಕೊಂಡು ಅವುಗಳನ್ನು ಕೂಡ ತಾವು ಬಳಸಿ ತಮ್ಮ ಉತ್ಪನ್ನದ ಸಂರಕ್ಷಣೆ ಮಾಡಿಕೊಳ್ಳೋದಲ್ಲದೆ ಮುಂದಿನ ದಿನಗಳಲ್ಲಿ ಆ ಬೀಜವನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಬೆಳೆಯನ್ನು ಬೆಳೆಯುವುದರ ಕಡೆ ನಾವು ಗಮನ ಕೊಡಬೇಕು. ಯಾಕಪ್ಪ ಅಂತಂದ್ರೆ ನಾವು ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗಬೇಕು. ನಮಗೆ ಯಾವಾಗ ಮಳೆ ಬಂದಾಗ ನಾವು ಬೀಜ ಹುಡುಕಾಡ್ತೀನಿ ಅಂತಂದ್ರೆ ಆಗುವುದಿಲ್ಲ. ನಮ್ಮಲ್ಲಿ ಬೀಜ ಇತ್ತು ಅಂತಂದ್ರೆ ನಾವು ನಿಶ್ಚಿಂತರಾಗಿರ್ಬೋದು, ಯಾವಾಗ ಬೇಕಾವಾಗ ನಾವು ಬಿತ್ತನೆ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಬಹುದು. ಅದಕ್ಕೆ ಏನೇ ಸಮಸ್ಯೆ ಇದ್ರೂ ಕೂಡ, ಏನೇ ವಿಚಾರ ಇದ್ರೂ ಕೂಡ ತಾವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ನಾನು ಫೋನ್ ನಂಬರ್ ಹೇಳ್ತೀನಿ, ತಾವು ನೋಟ್ ಮಾಡಿಕೊಳ್ಬಹುದು. ಡಾಕ್ಟರ್ ರಾಜು ತೆಗಳಿ ಅವರ ಫೋನ್ ನಂಬರ್ 9480696315. ಇನ್ನ ಡಾಕ್ಟರ್ ಜಹೀರ್ ಅಹಮದ್ ಅವರ ನಂಬರ್ 9845300326. ಈ ನಂಬರ್ಗಳನ್ನು ತಾವು ಸಂಪರ್ಕ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹೊಸ ವಿಚಾರಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗಳಿ ಹಾಗೂ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೇಳಿ ನರಸಮ್ಮ ಹೊಸಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಗಾಯನ ಮನೆಯಲ್ಲಿ ಆಗತ ಪರೋಸಾರ ತೆಂಗಳ ಸಾದ ಶಬಸವ ಸಾದ ನೋಳ ಜರ್ಗ ವೇದ ಸೆ ಮರೆ ಮಾಡಿ ಆಗ ಸಲ್ಲ ಶಾಳೆ ಕನಗಮ್ಮ ಜೋ ಜೋ ಜೋ ಜೋ ಇದೇ ಕಲಾವಿದರಂತೆ ಕೇಳಿ ಇನ್ನೊಂದು ಸಂಪ್ರದಾಯದ ಪದ.